ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನ ಸೀನನೇ ಶಾಲೋಮಿನ ರಾಜನೇ ಸರ್ವಶಕ್ತನೇ ಸತ್ಯವಂತನೇ ಕಾರುಣ್ಯ ಸಂಪನ್ನನೇ ಬೆಳ್ಳಿಯು ನೀನೇ ಚಿನ್ನವೂ ನೀನೇ ಲೋಕಕ್ಕಿಂತ ಶ್ರೇಷ್ಠನು ನೀನೇ ನನ್ನೇಸುವೇ ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನ ನೀನೇ ಶಾಲೋಮಿನ ರಾಜನೇ ಪಾತ್ರನಾದ ನನ್ನ ಯೇಸುವೆ ನೀನಿರಲು ಭಯವೇ ತಕ್ಕೆ ಧೈರ್ಯದಿಂದ ಮುಂದೆ ಹೋಗುವೆ ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನ ಸೀನನೇ ಶಾಲೋಮಿನ ರಾಜನೇ ಸರ್ವಶಕ್ತನೇ ಸತ್ಯವಂತನೇ ಕಾರುಣ್ಯ ಸಂಪನ್ನನೇ ಬೆಳ್ಳಿಯು ನೀನೇ ಚಿನ್ನವೂ ನೀನೇ ಲೋಕಕ್ಕಿಂತ ಶ್ರೇಷ್ಠನು ನೀನೇ ನನ್ನೇಸುವೆ ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನ ಸೀನನೇ ಶಾಲೋಮಿನ ರಾಜನೇ ಶ್ರೇಷ್ಠದ ಹೋರಾಟ ಮಾಡುವೆ ಜಯಮಾಲೆಗೆ ಸಿದ್ಧನಾಗುವೆ ಕೊಟ್ಟಿರುವ ಸೇವೆ ಭಾರವ ಕೊನೆಯವರೆಗೆ ಪೂರೈಸುವೆ ಶ್ರೇಷ್ಠದ ಹೋರಾಟ ಮಾಡುವೆ ಜಯಮಾಲೆಗೆ ಸಿದ್ಧನಾಗುವೆ ಕೊಟ್ಟಿರುವ ಸೇವೆ ಭಾರವ ಪೂರೈಸುವೆ ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನನೇ ಶಾಲೋಮಿನ ರಾಜನೇ ಸರ್ವಶಕ್ತನೇ ಸತ್ಯವಂತನೇ ಕಾರುಣ್ಯ ಸಂಪನ್ನನೇ ಬೆಳ್ಳಿಯು ನೀನೇ ಕಿಂತ ಶ್ರೇಷ್ಠನು ನೀನೇ ನನ್ನೇಸುವೆ ಯೋಗ್ಯನು ನೀನೇ ಸೌಂದರ್ಯವಂತನೇ ಸಿಂಹಾಸನ ಸೀನನೇ ಶಾಲೋಮಿನ ರಾಜನೇ ಸರ್ವಶಕ್ತನೇ ಸತ್ಯವಂತನೇ ಕಾರುಣ್ಯ ಸಂಪನ್ನನೇ ಬೆಳ್ಳಿಯು ನೀನೇ ಲೋಕಕ್ಕಿಂತ ಶ್ರೇಷ್ಠನು ನೀನೇ ನನ್ನೇಸುವೆ ಲೋಕಕ್ಕಿಂತ ಶ್ರೇಷ್ಠನು ನೀನೆ ನನ್ನೇ ಸುವೇ.